जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों, बोरियों, थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। प्रधानमंत्री किसान मानधन योजने ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಓಹೋ, ಏನ್ ಮೀನಕ್ಕ ಈ ಪಾಟಿ ಮಿಂತ ಇದೀಯಾ? ನಿನ್ ಕಣ್ಣಿಗೆ ಯಾವಾಗ್ಲೂ ನಾನು ಹಂಗೆ ಕಾಣಿಸೋದು ಬಿಡು ಸಂಕ್ರಣ, ಇದೇನು ಹೊಸ ವಿಶೇಷನ? ಅಲ್ಲ, ಆಚೆ ವಾರ ಸಿಕ್ತಾಗ ಬಹಳ ಗಡಿಬಿಡಿಲಿದ್ದೆ, ನೋಡಿದ್ರೆ ಬ್ಯಾಂಕಿಗೆ ಹೋಗಿದ್ದೆ ಅಂತಂದೆ, ಚಿನ್ನ ತಗೊಂಡ್ಬಂದೆ, ದುಡ್ಡಿಟ್ಟು ಬಂದೆ ಅಂತಂದೆ. ಈ ವಾರ ನೋಡಿದ್ರೆ ಬಹಳ ಮಿಂತ ಇದೀಯಾ. ಕಳೆದ ವಾರ ಅಂತೂ ಕೊಡ್ಲಿಲ್ಲ 500 ರೂಪಾಯಿ 1,000 ರೂಪಾಯಿ, ಈ ವಾರ ಕೊಡ್ತೀಯಾ ಇಲ್ವಾ? ಕೊಡೋಣಂತೆ. ನಿನ್ನೆ ದೋಸೆ ಇಬ್ರು ಕಾಯಿಸ್ಬಿಟ್ರಲ್ಲ ಸಂಕ್ರಣ್ಣನು ಅಣ್ಣಯ್ಯಣ್ಣನು, 10 ನಿಮಿಷ ಬಂದೆ ಅನ್ನೋದು ನಾನು ಕಾದು ಕಾದು, ನಮ್ಮನೆಗ್ ಸಂತೆ ಸಾಲದು ಅಂತ ಸಂಕ್ರಣ್ಣಂಗೂ ಅಣ್ಣಯ್ಯಂಗೂ ಸೇರ್ಸ್ ಮಾಡಿದೀನಿ, ಮನೇಲಿ ತಂದಿಟ್ಟಿದೀನಿ. ತರಕಾರಿ ತಗೊಂಡೋಗು, ವೀಣಕ್ಕ ಹೇಳಿತ್ತು ಕೆಲವೆಲ್ಲ ತರಕಾರಿಗಳ, ಹೆಂಗು ನನ್ಗೂ ತಗೋತಿದ್ನಲ್ಲ, ಹೆಂಗೂ ಕಾಯ್ತಾ ಕೂತಿದ್ನ, ನೀವ್ ಎಷ್ಟೊತ್ತಾದ್ರೂ ಬರ್ಲೇ ಇಲ್ಲಪ್ಪ. ಆಮೇಲೆ ಹಂಗಲ್ಲ ಮೀನಕ್ಕ, ಗಂಡಸರು ಅಂತ ಅನ್ಕೊಂಡವ್ರು ಒಂದ್ ಜಾಗಕ್ಕೆ ಹೋದ್ರೆ ಒಂದೇ ಕೆಲ್ಸಕ್ಕೆ ಹೋಗಿರ್ತಾರ, 4-6 ಕೆಲಸ ಕಾರ್ಯಗಳು ಇರ್ತವೆ, ಅವು ಇವನ್ನೆಲ್ಲ ವಿಚಾರಿಸ್ಬೇಕು, ನೋಡ್ಬೇಕು, ಮಾಡ್ಬೇಕು. ನಿಮ್ಗೇನ್ರವ ಕೆಲ್ಸ? ಮನೆಯಲ್ಲಿ ಇರ್ತೀರಿ, ತಂದು ಹಾಕಿದ್ ಬೇಯಿಸ್ಕೊಂಡ್ ಮಾಡ್ಕೊಂಡಿರ್ತೀರಿ, ಹೊರಗಡೆ ಹೋದವ್ರ ನಮ್ಗೆ ತಾನೇ ಹೊರಗಡೆ ಕಷ್ಟ ಗೊತ್ತಾಗೋದು. ಈಗ ನಾವ್ ಯಾಕೆ ಹೋಗಿದ್ವಿ, ಏನ್ ಮಾಡಕ್ ಹೋಗಿದ್ವಿ ಅನ್ನೋ ವಿಚಾರ ನೀನ್ ನಾನ್ ಏನ್ ಹೇಳಿದ್ರು ಕೇಳಕಲ್ಲ ನಲ್ವಾ? ಖಂಡಿತ ಕೇಳಕ್ಕಿಲ್ಲ. ಅದಕ್ಕೆ ಅಣ್ಣ ಹತ್ರ ಕರ್ಕೊಂಡ್ ಹೋಯ್ತೀನಿ. ನೀನ್ ಈ ಪಾರ್ಟಿ ಲವಲವಿಕೆಯಲ್ಲಿ ಇರೋದು, ಖುಷಿ ಖುಷಿಯಾಗಿರೋದು, ಮಿಂತ ಇರೋದು ಎಲ್ಲ ಅಣ್ಣ ಹಿಂಗ್ ಹೇಳ್ಬಿಟ್ಟು ಯಾಕೆ ಹೋಗಿದ್ದು ಅಂತ ಹೇಳಿಸ್ತೀನಿ. ತರಕಾರಿ ಸಿಕ್ಕಾಬಟ್ಟೆ ಕಡಿಮೆ ರೇಟು ನಿನ್ನೆ ಮಾತ್ರ. ಹಂಗಲ್ಲ, ರೇಟು ಇಳ್ದೋಗಕ್ಕೂ ಒಂದು ವಿಚಾರ ಐತೆ. ಕಳೆದ ವಾರದಲ್ಲೆಲ್ಲ ಮಳೆ ಬಂದಿಲ್ಲ ಮಳೆ ಬಂದಿಲ್ಲ ಅಂತ ಕೊರಗಾಡ್ತಿದ್ವಾ, ನೋಡ್ದ ಕಳೆದ ವಾರದಿಂದ ಹೆಂಗ್ ಹಿಡ್ದೈತೆ ಅಂತ ಮಳೆ. ಮಳೆ ಜಾಸ್ತಿ ಆದ್ಮೇಲೆ ಇನ್ನ ತರಕಾರಿಗಳಿಗೆಲ್ಲ ರೇಟ್ ಸ್ವಲ್ಪ ಕಡಿಮೆನೆಯ. ಬಾಯ್ಲಿ, ನಾವು ಪೇಟೆಗೆ ಹೋಗಿದ್ದು ಯಾಕೆ ಹೋಗಿದ್ದು ಅಂತ ನೀನ್ ಕಾಯ್ದಿದ್ದಕ್ಕೆ ಉತ್ತರ ಅಣ್ಣನ ಹತ್ರ ಹೇಳಿಸ್ತೀನಿ ಬಾ. ನಡಿ ನಡಿ ಮತ್ತೆ ಅಣ್ಣ. ಓ ಶಂಕರಣ್ಣ, ಓ ಇಲ್ಲಿ ನೋಡಿದೆ ನಮ್ ಮೀನಕ್ಕನ ಹೆಂಗ್ ಮಿಂತವಳೆ ಅಂತವ. ಓ ಮೀನಕ್ಕ ಮತ್ತೆ ಅದೇ ಕೆಲ್ಸ ಅಲ್ವ, ಇನ್ನೇನ್ ಕೆಲ್ಸ? ಒಂದ್ಸಲ ಬಹಳ ಸಪ್ಕಿರ್ತಾಳೆ, ಕಳೆದವ್ರ ಬ್ಯಾಂಕ್ ಬೇರೆ ಹೋಗಿ ಬಂದವಳ. ನಾನು ಹೇಳಬೇಕು, ಅದು ಚಿನ್ನ ಬಿಡಿಸ್ಕ ಬಂದಿತ್ತಲ್ವಾ, ಹಾಕಂದಿರೋದ್ ಗೊತ್ತಾಗ್ಲಿ ಅಂತವ, 4 ಜನ ನೋಡ್ಲಿ ಅಂತ ಹೇಳ್ಬಿಟ್ಟು. ಇಲ್ಲಿ ಬಿಡಪ್ಪ, ತೋರ್ಸೋದು ತಪ್ಪು ಅಂತ ಅಲ್ಲ, ಈಗ ಒಬ್ರು ನೋಡ್ದವ್ರಿಗೆ ನಾನು ಇಂಥದ್ ಮಾಡ್ಸ್ಕೋಬೇಕು ಮಟ್ಕೋಬೇಕು ಅನ್ನೋದ್ ಬರ್ತದೆ ಅಲ್ವಾ. ಈಗ ಮೀರಕ್ಕಂತವೈತೆ ನಾನು ಒಂದ್ ಮಾಡ್ಸ್ಕೋಬೇಕು ಅಂತ ಯಾಕೆ ಮಾಡ್ಸ್ಕೋಬಾರ್ದು? ಆಕಾಶವಾಣಿಲಿ ಮಾತ್ರ ಅಡ್ವರ್ಟೈಸ್ ಬಂದ್ರೆ ಸಾಕಿದ್ರೆ ಅಲ್ಲ, ಇಲ್ಲಿ ಮೀನಕ್ಕ ಹಾಕಂದು ಮಿಂಚೋದು ತೋರ್ಸೋದು ನಮ್ಗೇನ್ ಬೇಸರ ಇಲ್ಲ, ಆದ್ರೆ ನಮ್ ಹೆಂಡ್ರ ಹತ್ರ ಅನ್ನಿಸ್ಕೊಳ್ಳೋದು ಹಠ ಬೀಳದೈತಲ್ಲ, ಅದಕ್ಕೆ ಹೇಳೀಗ. ಮೀನಕ್ಕ ರೆಡಿ ಆಗೈತೆ, ಇನ್ನೊಂದ್ 2 ತಿಂಗಳಲ್ಲಿ ಒಂದು ಸುದ್ದಿ ಬರ್ತೈತೆ ಮಾಡಿಸ್ಕೊಡ್ವೆ ಅಂತ. ಮತ್ತೆ ಏನು ಮೀನಕ್ಕ ಬಾರಿ ಬೇಜಾರು ಮಾಡ್ಕೊಂಡಿರ್ಬೇಕು ನೆನ್ನೆ ಆಗಿದ್ದಕ್ಕೆ? ಅಲ್ಲ ಅಂದೆ ಹೇಳ್ತಾ ಇದ್ದೆ, ನಾವು ಯಾಕೆ ಪೇಟೆಗೆ ಹೋಗಿದ್ವಿ, ತಡ ಆಗಿದ್ ಯಾಕೆ, ಏನು ಒಂದು ದಿನ ಒಂದು ಅರ್ಧ ಗಂಟೆ ಒಂದ್ ಗಂಟೆ ಕಾಯಕ್ಕೂ ಕಷ್ಟವಲ್ಲ, ಇನ್ ನಾವು ಹೋದ್ರೆ ಏನೆಲ್ಲ ಕೆಲಸ ಮಾಡ್ಕೊ ಬರ್ಬೇಕು, ಬಂದಾಗ ನಿನಗೆ ಪ್ರತಿಯೊಂದು ಹೇಳ್ಬೇಕು, ಆದ್ರೆ ಕಾಯಕ್ಕಾಗಲ್ಲ. ಈಗ ನಾವೇನ್ ಮಾಡಕೈತೆ ಶಂಕರಣ್ಣ, ಈಗ ನಾಲ್ಕಾರು ಜನ ಪರಿಚಯ ಅಂತಾರು, ಈಗ ಯಾರು ಅಲ್ಲಿ ನಿಂತ್ಕೊಂಡು ಒಬ್ರು ವಿಶ್ ಮಾಡಿದ್ರೆ ನಿಂತ್ ಮಾತಾಡದನ ಬರಕಾಯ್ತದ ಮತ್ತೆ? ಆಮೇಲೆ ಏನಂತಾರೆ ನೋಡಿ ಇವನಿಗೆ ಎಷ್ಟೊಂದು ಜಂಬ ಬಂದ್ಬಿಡ್ತೀಗ ಅಂತಾರೆ, ತಿರ್ಕ ಹೋಯ್ತಾನಲ್ಲ ಕರೆದ್ರೆ ಅಂತಾರೆ. ಅದಕ್ಕೋಸ್ಕರ ಅದೊಂದು ತೊಂದ್ರೆ ಆಯ್ತು. ಈ ಮಳೆ ಬೇರೆ ಅಷ್ಟು ದೂರ ಬರುವ ಮಳೆ ಹಿಡ್ಕೊಳ್ಳೋದು ನೆನ್ಕ ಬಂದ್ಬಿಡೋದು, ನಾವು ನೆನ್ಕ ಬಂದ್ರೆ ಹುಸಿ ಶೀತ ಕೆಮ್ಮು ಆಯ್ತದ ಈ ಟೈಮ್ ಅಲ್ಲಿ ಏನಾದ್ರು ನಾವು ನೆನ್ಕ ಬಂದ್ರೆ ಈಗ ಆರೋಗ್ಯ ತಪ್ಪದಿರ್ಲಿ ಮನೆಯವ್ರ ಹತ್ರ ಅನ್ನಿಸ್ಕೊಳ್ಳೋರು ಯಾರು ಸೇರ್ಸೋದಿಲ್ಲ, ಅದು ದೊಡ್ಡ ಪ್ರಾಬ್ಲಮ್. ಆಮೇಲೆ ನೆನದಲ್ಲಿ ಹೇಳ್ದನಪ್ಪ ಏನಾಯ್ತು ಏನ್ ಕತೆ ಅಂತ ಇಲ್ಲ, ಎಲ್ಲಿ ಮಾತಾಡಕ್ ಬಿಟ್ರು ತಾನೆ ಬಂದವಳೆ, ಕಾಯಿಸ್ಬಿಟ್ರಿ ಕಾಯಿಸ್ಬಿಟ್ರಿ ಅಂತ ಬೈತಾ ಕೂತವಳೆ. ಓಹೋ ಇಲ್ಲ ಸಮಾಧಾನ ಮಾಡ್ಕೊಳವ ಹಂಗಲ್ಲ, ಈಗ ಈಗ ಬೆಳೆ ಸಮೀಕ್ಷೆ ಅಂತ ಮಾಡ್ತಾರಲ್ಲ ಅದೇನೋ ವಸ್ತು ತಪ್ಪಾಗ್ಬಿಟ್ಟಿತ್ತು, ಅದು ಸರಿಪಡಿಸೋಣ ಅಂತ ಹೋಗಿದ್ದು ನಾವು. ಈಗ ಮೊದ್ಲಾದ್ರೆ ಸರಿಪಡಿಸಬಹುದಾಗಿತ್ತು ಶಂಕರಣ್ಣ, ಯಾರು ಒಬ್ರು ಹೇಳ್ಬಿಟ್ಟು ಇದು ಹಿಂಗಲ್ಲ ಹಿಂಗೆ ಅಂತ ಹೇಳ್ಬಂದ್ಬಿಟ್ಟು ಸರಿಯಾಗೋದು. ಈಗೆಲ್ಲ ಕಂಪ್ಯೂಟರ್ ಆನ್ಲೈನ್ ಅಂತ ಮಾಡಿ ಅದು ಬರೋವರೆಗೂ ಕಾಯ್ಕೊಂಡ್ ಕೂತ್ಕೋಬೇಕು ನಾವು. ಈಗ ನೀ ಕಣಂಗಯ್ಯ ನೀನ್ ಅಲ್ಲಿ ಒಳಗಡೆ ವಿಚಾರ ಮಾಡ್ಬೇಕಾರೆ ಅಲ್ಲಿ ಇನ್ನೊಂದ್ ನಾಲ್ಕು ಜನ ಬಂದಿರಲ್ಲ, ಅವ್ರು ಮಾತಾಡ್ತಿದ್ರ ಹಂಗಯ್ಯ ಏ ಕಳೆದ ಬಾರಿಗಿಂತ ಆಚೆ ಬಾರಿಗಿಂತ ಈ ಸಲ ಏನೋ ಬಹಳ ನಮ್ಮೂರಲ್ಲೇ ಯಾರೋ ಇರ್ತಾರೆ ಅವರೇ ನೋಡ್ತಾರೆ ಅವರೇ ಮಾಡ್ತಾರೆ ಅಂತಿದ್ರು. ಈಗೆಲ್ಲ ಚೇಂಜ್ ಮಾಡ್ಬಿಟ್ಟವ್ರೆ, ಮೊದ್ಲಂಗಲ್ಲ ಮೊದ್ಲೆಲ್ಲ 2017 ಮೊದಲು ಈ ಬೆಳೆ ಸಮೀಕ್ಷೆ ಅಂತ ಅಂದ್ರೆ ಅದೊಂಥರ ಮನುಷ್ಯರ ಮೇಲೆ ನಿಗದಿ ಆಗೋದು, ಏನಪ್ಪ ನಮ್ಮ ವಿಲೇಜ್ ಅಕೌಂಟ್ ಹೋಗ್ಬಿಟ್ಟು ನಾನು ಇಂಥ ಬೆಳೆ ಬೆಳೆದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಯಾರನ್ನೋ ಒಬ್ಬ ಸಾಕ್ಷಿ ಕರ್ಕೊಂಡು ಹೋಗ್ಬಿಟ್ರೆ ಇಂಥದ್ದು ಬೆಳೆದವ್ರೆ ಅಂತ ಬರ್ದು ಕೊಟ್ಬಿಡೋರು. ಈಗ ಆತರ ಎಲ್ಲ ಇಲ್ಲ, 2017 ಈಚೆಗೆ ಸಿಕ್ಕಾಪಟ್ಟೆ ಚೇಂಜ್ ಮಾಡ್ಬಿಟ್ಟವ್ರೆ, ಅವರೇ ಬರ್ತಾರೆ. ಆಮೇಲೆ ಎಲ್ಲಿ ಹೊಲ ಇರ್ತದೋ ಹೊಲ ಗದ್ದೆ ಇರ್ತದೋ ಅಲ್ಲಿಗೆ ಬಂದು ಬೆಳೆ ಸಮೀಕ್ಷೆ ಮಾಡ್ತಾರೆ, ಇದು ಯಾವ ಸರ್ವೆ ನಂಬರು, ಎಷ್ಟೆಕರೆ ಐತೆ, ಯಾವ ಹಿಸ್ಲಲ್ಲಿ ಯಾವ ಬೆಳೆ ಹಾಕವ್ರೆ ಅನ್ನೋದ ಅಲ್ಲಿ ಮೊಬೈಲ್ ತಂದ್ಬಿಟ್ಟು ಅಲ್ಲೇ ಫೋಟೋ ಗಿಟ್ಟಲ್ಲಿ ತಗೊಂಡು ಇಂತಿಂತದ್ದು ಇಂತಿಂತದ್ದು ಅಂತ ಹೇಳ್ಬಿಟ್ಟು ಎಲ್ಲ ಫೀಡ್ ಮಾಡ್ಕೊಬಿಡ್ತಾರಂತೆ. ಫೀಡ್ ಮಾಡ್ಕೊಂಡು ಆನ್ಲೈನ್ ಅಲ್ಲೇ ಹೋಗ್ಬಿಡ್ತದ, ಆನ್ಲೈನ್ ಅಲ್ಲೇ ಹೋಗಿ ಭಾರಿ ಅನುಕೂಲ ಆಗ್ಬಿಟೈತೆ ಶಂಕರಣ್ಣ. ಈಗ ಅದು ಈಗ ನಿಮ್ದು ಜಮೀನ್ದೆಲ್ಲ ಆಯ್ತಾ ಹೆಂಗೆ? ಅದನ್ನ ವಿಚಾರ ಮಾಡಕಲ್ವಾ ನೆನ್ನೆ ಹೋಗಿತ್ತು. ಈಗ ಮೀನಕ್ಕೊಂದು ಆಗಿಲ್ಲ ಬೆಳೆ ಸಮೀಕ್ಷೆ, ಬೆಳೆ ಸಮೀಕ್ಷೆ ನೋಡಪ್ಪ ಇಬ್ರು ಮಾಡ್ಸ್ಕೋಬೇಕು, ಇಲ್ಲ ಅಂತ ಪ್ರಾಬ್ಲಮ್ ಮಾತ್ರ ಹಂಗಲ್ಲ ನಾನ್ ಮಾಡ್ಸ್ಕತೀನಿ ಬಿಡು. ಮೀನಕ್ಕಂಗ್ ಏನ್ ಕಡಿಮೆ ಆಗೈತೆ ಸಮೀಕ್ಷೆ ಮಾಡ್ಸಕ್ ಸುಮ್ಕಿರಣ ನೀವು? ಏ ಅದಕ್ಕೇನ್ ದುಡ್ಡು ಕಾಸೇನ್ ಕೊಡಂಗಿಲ್ಲ, ಅದಕ್ಕೆ ಅವ್ರ ಬತ್ತರೆ ಮಾಡ್ತಾರ ಅಷ್ಟೇ. ಆ ಬಂದಾಗ ಹಿಂಗಲ್ಲ ಹಿಂಗೆ ಹಿಂಗಲ್ಲ ಹಿಂಗೆ ಅಂತ ಹೇಳ್ಬೇಕಷ್ಟೇ ಕೇಳಿದ್ರೆ. ಲೋನ್ ಸ್ಯಾಂಕ್ಷನ್ ಆಗುತ್ತೆ ಸುಮ್ನಿರೋ ಶಂಕರಣ್ಣ. ಈ ಬೆಳೆ ಸಮೀಕ್ಷೆ ಯಾಕೆ ಮಾಡ್ತಾರೆ ಅಂತ ಅಂದ್ರೆ ಶಂಕರಣ್ಣ, ಈಗ ಎಷ್ಟು ಜಮೀನ್ ಐತೆ ಇಡೀ ನಮ್ ಕರ್ನಾಟಕ ರಾಜ್ಯದಲ್ಲಿ, ಎಷ್ಟ್ ಜಮೀನಲ್ಲಿ ಯಾವ ಬೆಳೆ ಬಿತ್ತವ್ರೆ, ಎಷ್ಟು ಜಮೀನು ಖಾಲಿ ಐತೆ ಅಂತೇಳಿ ಒಂದು ಅಂದಾಜ್ ಸಿಕ್ಬಿಡ್ತದ ಅವ್ರಿಗೆ. ಈ ವರ್ಷಕ್ಕೆ ಭತ್ತ ಎಷ್ಟು ಉತ್ಪಾದನೆ ಆಗ್ಬೋದು, ರಾಗಿ ಎಷ್ಟು ಬೆಳಿಬಹುದು, ಆಲೂಗಡ್ಡೆ ಎಷ್ಟು ಬೆಳಿಬಹುದು, ಹಲ್ಜೋಳ ಎಷ್ಟು ಬೆಳಿಬಹುದು, ಹುಳ್ಳಿ ಎಷ್ಟು ಬೆಳಿಬಹುದು, ಅವೆಲ್ಲ ಗೊತ್ತು ಮಾಡ್ಕೊಳ್ಳೋಕ್ಕೋಸ್ಕರ ಈ ಬೆಳೆ ಸಮೀಕ್ಷೆ ಅಂತ ಹೇಳ್ಬಿಟ್ಟು 2017 ಮಾಡ್ಕೊಬಿಟ್ಟು. ಅಂದ್ರೆ ಒಟ್ಟಾರೆ ನಮ್ ರಾಜ್ಯದಾಗೆ ಅಥವಾ ನಮ್ ದೇಶದಾಗೆ ಎಷ್ಟು ಬೆಳೆ ಎಷ್ಟು ಬೆಳಿತಾರೆ ಒಂದ್ ಅಂದಾಜು, ಈಗ ಇಷ್ಟು ಪ್ರಮಾಣದಲ್ಲಿ ಇಂಥದೈತೆ ಎಲ್ಲ ಸಮೀಕ್ಷೆ. ಅದು ಏನ್ ಒಂದ್ಸರಿ ಮಾಡ್ಬಿಡ ಅಂತದಲ್ಲ ಶಂಕರಣ, ಮತ್ತೆ ಎಲ್ಲ ಹಂಗಾಮ್ಗುವೆ. ಈಗಾಗಲೇ ನೋಡಪ್ಪ ಪೂರ್ವ ಹಂಗಾಮು, ಪೂರ್ವ ಹಂಗಾಮು ಅಂತ ಅಂದ್ರೆ ಈ ಮುಂಗಾರು ಮಳೆ ಬರ್ತದ ನೋಡು, ಗುಡುಗು ಸಿಡ್ಲೆಲ್ಲ ಬರ್ತಾವಲ್ಲ, ಅವಾಗ ಒಂದಷ್ಟು ಹುಳ್ಳಿಕಾಳು ತಡ್ನಿ ಎಂತವ್ರು ಒಂದಷ್ಟು ಚೆಲ್ಬಿಡ್ತಾರೆ ಗದ್ದೆಗೆ. ಯಾಕೆ ಅಂತ ಅಂದ್ರೆ ಗದ್ದೆ ನಾಟಿ ಮಾಡೋದು ಲೇಟ್ ಅಲ್ಲ, ಈಗ ಜುಲೈ ಆಗಸ್ಟ್ ಅದರಲ್ಲೂ ಇತ್ತೀಚೆಗೆ ಏನಾಗ್ಬಿಟ್ಟೈತಿ, ಡ್ಯಾಮ್ ಅಲ್ಲಿ ನೀರು ಬೇಗ ಬಿಡಕಲ್ವಲ್ಲ ಮೊದಲು ನಂಗೆ, ಡ್ಯಾಮ್ ಎಲ್ಲ ತುಂಬಿದ ಮೇಲೆ ನೀರು ಬಿಡೋದು. ಅದಕ್ಕೋಸ್ಕರವ ಆ ಡ್ಯಾಮ್ ಅಲ್ಲಿ ಯಾವಾಗ ನೀರು ಬಿಡ್ತಾರ ಇಲ್ಲೋ ಅಂತ ಅನ್ಕೊಂಡು ನಮ್ಮ ಜನ ಎಲ್ಲ ಬುದ್ಧಿವಂತರ ಆಗ್ಬಿಟ್ಟು ಬಿಡ್ತಾರ ಇಲ್ಲೋ ಅಂತ ಅನ್ಕೊಂಡು ಮೊದಲೇ ಬಿತ್ ಬಿಡ್ತಾರೆ. ಅದು ಎಲ್ಲ ಒಳ್ಳೆ ಬೆಳೆ ಬರ್ತದೆ. ಆ ಪೂರ್ವ ಹಂಗಾಮಲ್ಲಿ ಒಂದ್ಸರಿ ಮಾಡ್ತಾರೆ ಬೆಳೆ ಸಮೀಕ್ಷೆ, ಅವಾಗ ಏನೇನು ಬಿತ್ತವ್ರೆ ಬೆಳೆದವ್ರೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ಮುಂಗಾರಿಂದ ಈಗ ನಡೀತೈತೆ. ಈಗ ನಾವು ಆಲೂಗಡ್ಡೆ ಜ್ವಾಳ ಈ ತೊಗರಿ ಎಲ್ಲ ಹಾಕಿದಿವಲ್ಲ ಅದೆಲ್ಲವ ಈಗ ನಡೀತೈತೆ ಬೆಳೆ ವಿಮೆಕ್ಷೆ. ಇನ್ನು ಟೈಮ್ ಐತೆ ಅದಕ್ಕೆ. ಯಾಕೆ ಅಂತ ಅಂದ್ರೆ ಈ ಮುಂಗಾರು ಬೆಳೆ ಅಂತ ಅಂದ್ರೆ ಅವ್ರಿಗೆ ಆಗಸ್ಟ್ ವರ್ಗೂ ಟೈಮ್ ಇರ್ತದೆ ಬಿತ್ತನೆ ಮಾಡಕ್ಕೆ. ಆಮೇಲೆ ಇನ್ನೊಂದೇನ್ ಗೊತ್ತಾ ಅಣ್ಣಯ್ಯ, ಈಗ ಮುಂದಿನ ತಿಂಗಳಲ್ಲಿ ಇರೋ ಮಳೆಗಳಲ್ಲಿ ಹೊಸಿ ಗುಡುಗು ಸಿಡ್ಲು ಮಿಂಚು ಬರಕಲ್ಕಂತಾಗ ಈಗ ಸ್ವಲ್ಪ ಹಂಗಂಗೆ ಕಾಣ್ತೈತೆ ಅಷ್ಟೇ. ಹೌದು, ಈಗ ಮುಂದಿನ ಮಳೆಗಳವಲ್ಲ ದೊಡ್ಡ ದೊಡ್ಡ ಮಳೆಗಳಯ್ಯ. ನಾವು ಈ ಕಳೆದ ವಾರ ಆಚೆ ವಾರ ಎಲ್ಲ ನೋಡ್ದಂಗೆ ಮಳೆ ಹೋಗೇ ಬಿಡ್ತು. ಕಂಡಂಗೆ ನಾನು ಹೊಸಿ ಬೇಸರ ಮಾಡ್ಕೊಂಡಿದ್ನಾತ್ ಮನೆ ಆಚೆನೆ ಕಡೆ ಕಾಯ್ತಿಲ್ಲ ನೋಡಿ ಹಂಗ್ ಬತ್ತೈತ್ ಮಳೆ. ಹೌದು, ಈಗ ಅಂತದ್ರಲ್ಲಿ ಅವ್ರು ಹೆಂಗ್ ಸಮೀಕ್ಷೆ ಮಾಡಕ್ ಬರ್ತಾರಣ್ಣ? ಈಗ ಮಳೆ ಅಂತ ಅಂದ್ರೆ 24 hours ಹೋಗಕಲ್ವಲ್ಲ. ಈಗ ಏನ್ ನಮ್ದೇನು ಈ ಚಿಕ್ಕಮಂಗ್ಳೂರು ಶೃಂಗೇರಿ ಈ ಮಂಗ್ಳೂರ ಅಲ್ಲೆಲ್ಲ ಹೆಂಗೆ ಅಂತ ಅಂತಂದ್ರೆ ಮಳೆ ಬರ್ತದೆ ಅನ್ನಕಲ್ಲ ನಮ್ ಸ್ನೇಹಿತರಲ್ವ, ಯಾರೋ ನಲ್ಲಿ ಮೇಲ್ಗಡೆ ಓಪನ್ ಮಾಡ್ಬಿಟ್ಬಿಟ್ಟು ಅವ್ರ ಟ್ಯಾಪ್ ಮಿಸ್ ಆಗಿ ಸುರಿತೈತೆ ದಬ್ಬ ದಬ್ಬ ದಬ್ಬ ಅಂತ ಹೇಳ್ಬಿಟ್ಟು ಅಂತ ಅಂತ ಅಂತಾರೆ. ಈಗ ಅಲ್ಲಿ ನಮ್ಮಲ್ಲಿ ಹಂಗೆ ಏನ್ ಆಗೋದಿಲ್ವಲ್ಲ. ಆಮೇಲೆ ಅಲ್ಲಿ ಹೆಂಗೆ ಅಂತಂದ್ರೆ ಮಳೆ ಬಂದ್ರು ಜನ ಓಡಾಡ್ತಲೇ ಇರ್ತಾರೆ. ಯಾಕೆ ಅಂತಂದ್ರೆ ಜನ ಓಡಾಡ್ದಂಗ ಇರಕ್ ಆಗ್ಲಿಲ್ಲ, ಅಭ್ಯಾಸ ಅವ್ರಿಗೆ ಕೆಲಸ ಕಾರ್ಯ ಆಗ್ಲೇಬೇಕು, ಚಟುವಟಿಕೆ ಮಾಡ್ಬೇಕಲ್ಲ, ರೈನ್ ಕೋಟ್ ಗ್ರೀನ್ ಕೋಟ್ ಹಾಕೊಂಡು ಅಲ್ಲಿ ಮಾಡ್ತಾರೆ. ಇಲ್ಲೊಂಚೂರು ಮಳೆಗೆಲ್ಲ ಬಿಟ್ಟಾಗ ಈಗ ನಮ್ಗೆ 24 hours ಬರಕ್ಲೋ ಅಲ್ಲಿ ಮಳೆ ಬರ್ತದೆ, ಅದು ಒಂದ್ 4-5 ದಿವಸ ಅಷ್ಟೇ ಇತ್ತೀಚೆಗೆ ಹಿಡ್ಕೊಳ್ಳೋದು ಮಳೆ ಅಲ್ಲ. ಆದ್ರೂ ಆ 4-5 ದಿನನೇ ಒಂಥರ ತಿಂಗಳಗಟ್ಟಲೆ ಬಂದಂಗ ಅನ್ಸ್ಬಿಡ್ತದಪ್ಪ. ಈಗ ಆಮೇಲೆ ಎಣಯ್ಯ, ಈಗ ಸಮೀಕ್ಷೆ ಮಾಡಕ್ಕೆ ಯಾರು ಬರ್ತಾರೆ, ಹೆಂಗ್ ಸಮೀಕ್ಷೆ ಮಾಡ್ತಾರೆ? ಈಗ ನಾನು ಅದನ್ನೇ ಯೋಚನೆ ಮಾಡೋದು, ಈಗೇನು ಹೋಬಳಿಗೆ ಇಂಥದ್ದು ಅಂತಾನ ಅಥವಾ ಊರಲ್ಲಿ ಯಾರನ್ನಾದ್ರು ನೋಡೋದು ಅಂತಾನ, ಹೆಂಗಿದು? ಅದ್ರ ಬಗ್ಗೆ ನೀನ್ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ, ಅವ್ರು ಮಾಡೋರು ಮಾಡ್ತಾರೆ ಆಯ್ತಾ. ನಿನ್ಗೆ ಏನಾರು ಅವ್ರು ಬಂದು ಕೇಳಿದ್ರಷ್ಟೇ ಹೊಲ ಜಮೀನ್ ಯಾರ್ದು ಇದು ಅಂತ ಕೇಳಿದ್ರಷ್ಟೇ ಹೋಗ್ಬಿಟ್ಟು ಹೆಲ್ಪ್ ಮಾಡ್ಬೇಕಷ್ಟೇ ಅವ್ರಿಗೆ, ಇಂತಿಂತದ್ದು ಇಷ್ಟಿಷ್ಟು ಅಂತ ಹೇಳ್ಬಿಟ್ಟು ಮಾಡ್ಬೇಕು. ಅದೇ ಮಾಡ್ಬಿಟ್ಟು ಅವ್ರು ಇತ್ತೀಚೆಗೆ ಈ ಕೃಷಿ ಇಲಾಖೆಯಿಂದವ ಒಂದೊಂದು ಊರ್ಗೆ ಒಬ್ಬೊಬ್ರು ಅಂತ ಹೇಳ್ಬಿಟ್ಟು ನೇಮಕ ಮಾಡ್ಬಿಟ್ಟು, ಹೆಚ್ಚು ಕಮ್ಮಿ ಒಂದ್ ಗ್ರಾಮ ಪಂಚಾಯತಿಗೆ ಒಬ್ಬೊಬ್ರು ಅನ್ನತವ ಮಾಡೋರೆ. ಒಂದ್ 800-1000 ಹಿಡುವಳಿದಾರರಿರ್ತಾರಲ್ಲ ಅಷ್ಟೇ ಒಬ್ಬೊಬ್ಬರೇ ಮಾಡ್ಬೋದು. ಅವರು ಮಾಡ್ಕೊಂಡಿರ್ತಾರೆ ಖಾಸಗಿ ವ್ಯಕ್ತಿಗಳು ಅಂತ ಹೇಳ್ಬಿಟ್ಟು ನೇಮಕ ಮಾಡ್ಕೊಂಡಿರ್ತಾರೆ. ಅವ್ರಿಗೆ ಇದೇ ಕೆಲಸ, ಪೂರ್ವ ಮುಂಗಾರು ಮುಂಗಾರು ಹಿಂಗಾರು ಬೇಸಿಗೆ 4 ಹಂಗಾಮಲ್ವೇ, ಯಾರ್ಯಾರು ಏನೇನ್ ಬಿತ್ತವ್ರೆ ಏನೇನ್ ಬೆಳೆದವ್ರೆ. ಈ ಮುಂಗಾರ ಸ್ವಲ್ಪ ಜಾಸ್ತಿ ಕೆಲಸ ಅವ್ರಿಗೆ, ಯಾಕೆ ಅಂತ ಮುಂಗಾರಲ್ಲಿ ಎಲ್ಲ ಬಿತ್ತಾರಲ್ಲ, ಎಲ್ಲ ಏನ್ ಬೆಳಿಲಿದ್ರು ಜೋಳ ನರ ತಗೊಂಡು ಎರ್ಸ್ ಬಂದ್ಬಿಡ್ತಾರೆ ಹೊಲಕ್ಕೆ, ಅದ್ರ ಪಾಡ್ಕದ್ ಬತ್ತದೆ ಅಂತ ಹೇಳ್ಬಿಟ್ಟು ಅಲ್ವಾ. ಹಂಗಾಗಿ ಈಗ ಸಮೀಕ್ಷೆಗೆ ಅಂತ ಬರ್ತಾರಲ್ಲ, ಅವಾಗ ನಾವು ಊರಲ್ಲಿ ಇರಕ್ಕಿಲ್ಲ ಅನ್ಕೊಳ್ಳಿ, ನಮ್ ಜಮೀನಿಗೆ ಸಮೀಕ್ಷೆಗೆ ಬರ್ತಾರೆ, ಮುಂಚೆನೆ ಹೇಳ್ ಬರ್ತಾರ ಅದಿಟ್ಟವಾಗ್ಲು ಹೆಂಗೆ ಅಂತ. ಈಗ ಊರಲ್ಲೇ ಇರ್ತಾರೆ ಮೀನಕ್ಕ, ಈ ಶಂಕರಣ್ಣನ್ನೇ ಮಾಡಿದ್ರು ಮಾಡಬಹುದು ನನಗೆ ಗೊತ್ತಿಲ್ಲ, ಅದ್ ಯಾರೋ ಒಬ್ಬ ಸ್ವಲ್ಪ ಚೆನ್ನಾಗಿ ತಿಳ್ಕೊಂಡಿರ ಅಂತಾರನ ಮಾಡ್ಬಿಟ್ಟು ಅವ್ರಿಗೊಂದು ಮೊಬೈಲ್ ಕೊಟ್ಬಿಟ್ಟು ಅದ್ರೊಳಗೆ ಒಂದು ಅಪ್ಲಿಕೇಶನ್ ಅಂತ ಹಾಕೊಟ್ಟಿರ್ತಾರಂತೆ. ಅದು ಓಪನ್ ಮಾಡ್ಕೊಂಡು ಈಗ ಮೀನಕ್ಕೊಂದು 1 ಎಕರೆ ಜಮೀನ್ ಐತೆ, 1 ಎಕರೆ ಇಂತ ಸರ್ವೆ ನಂಬರ್ ಐತೆ, ಈ 4 ಎಕರೆನಲ್ಲಿ 1.5 ಎಕರೆಗೆ ಆಲೂಗಡ್ಡೆ ಹಾಕೊಳ್ಳೆ, 1/2 ಎಕರೆಗೆ ಜೋಳ ಹಾಕೊಂಡವಳೆ, ಇನ್ನ 1 ಎಕರೆಗೆ ಭತ್ತ ನಟ್ಟಿ ಮಾಡ್ತಾಳೆ, ಇನ್ ಉಳಿದಕ್ಕೆ ಏನಾದ್ರು ಖಾಲಿ ಬಿಟ್ಟರೆ ಖಾಲಿ ಬಿಟ್ಟವಳೆ ಅಂತ ಹಾಕ್ಬಿಡ್ತಾರೆ. ಶಂಕರಣ್ಣಂದು ಅಷ್ಟೇಯ ನಂದು ಅಷ್ಟೇಯ, ಎಲ್ಲಾರ್ದು ಈ ತರ ಮಾಡಿ ಅವ್ರಿಗೆ ಒಂದು ಇದು ಸಿಕ್ಬಿಡ್ತದೆ, ಏನು ಲೆಕ್ಕಾಚಾರ ಸಿಕ್ಬಿಡ್ತದೆ. ಇದ್ ಯಾಕೆ ಮಾಡ್ತಾವ್ ಇಷ್ಟೊಂದ್ ತಲೆ ಕೆಡಿಸ್ಕೊಂಡು ಅಂತ ಹೇಳ್ಬಿಟ್ಟು ಕೇಳ್ಬೋದು. ಒಂದು ಆಗ್ಲೇ ಶಂಕರಣ್ಣ ಹೇಳ್ದಂಗೆ ಒಂದ್ ಅಂದಾಜ್ ಸಿಗ್ತದೆ, ಏನೇನ್ ಬಿತ್ತವ್ರೆ ಏನೇನ್ ಬೆಳೆದವ್ರೆ ಅಂತ ಅಂದಾಜ್ ಸಿಗ್ತದೆ. ಎರಡನೇದಾಗಿ ಈ ಸರ್ಕಾರದಿಂದ ಸುಮಾರು ಸಬ್ಸಿಡಿ ಅದು ಇದು ಅಂತ ಹೇಳ್ಬಿಟ್ಟು ಭಾರಿ ಪ್ರೋಗ್ರಾಮ್ಗಳವಲ್ಲ, ಅವೆಲ್ಲನ ತಗೊಳಕ್ಕೆ ಭಾರಿ ಅನುಕೂಲ ಆಯ್ತದೆ. ಇದರಲ್ಲಿ ಭಾರಿ ಅನುಕೂಲ ಅಂತ ಅಂದ್ರೆ ಈಗ ಶಂಕರಣ್ಣ ಅಡಕೆ ಹಾಕವನೆ ಅಂತ ಹೇಳ್ಬಿಟ್ಟು ಹೇಳಿದ್ರೆ ನಂಬರ್ ಯಾರು? ಈಗ ಒಬ್ರು ಜನ ನಂಬಕ್ಲವಲ್ಲ, ಏನಾದ್ರು ಏನ್ ನಂಬದಿದ್ರು ಬರೀ ಕಾರ್ಡ್ ಇರ್ಬೇಕು, ಇಲ್ಲ ಅಂತ ಅಂದ್ರೆ ದಾಖಲಾತಿ ಇರ್ಬೇಕು, ಹಾಳೆ ಇರ್ಬೇಕು, ಅದ್ ನೋಡಿದ್ರೆ ಮಾತ್ರ ನಂಬೋದು. ಶಂಕರಣ್ಣ ಏನ್ ಬೆಳೆದೋಣ ಅಂತ ತೆಗೆದು ನೋಡ್ತಾರಲ್ಲಿ, ಎಲ್ಲ ಆನ್ಲೈನ್ ಅಲ್ಲಿ ಪೀಡಾ ಬಿಡ್ತದ. ತೆಗೆದು ನೋಡಿದ್ರೆ ಶಂಕರಣ್ಣ ಇಂಥ ಸರ್ವೆ ನಂಬರ್ ಅಲ್ಲಿ 1 ಎಕರೆಯಲ್ಲಿ ಇಂಥದ್ ಹಾಕವನೆ, ಇಂಥದ್ ಕೊಡ್ಬೇಕೋ ಬೇಡವೋ ಅಂತ ತೀರ್ಮಾನ ಮಾಡ್ತಾರಲ್ಲಿ. ಅವ್ನ್ ಕರೆಕ್ಟ್ ಆಗಿ ಹಾಕಿದ್ದ 1 ಎಕರೆಯಲ್ಲಿ ಅಂತ ಅಂದ್ರೆ ಕೊಡ್ಬೋದು ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡ್ತಾರೆ. ಇಲ್ಲ ಅಂತ ಅಂದ್ರಿಲ್ಲ, ಆ ಕಾರಣಕ್ಕೆ ಸರ್ಕಾರದ ಯಾವುದೇ ಸೌಲಭ್ಯ ಪಡ್ಕೋಬೇಕು ಅಂತ ಅಂದ್ರೆ ನಮ್ಮ ಜಮೀನ್ ಏನಿರ್ತದೋ ಅದು ಬೆಳೆ ಸಮೀಕ್ಷೆ ಒಳಗೆ ಸೇರ್ಕೊಂಡಿರ್ಬೇಕು. ಈ ಮುಂಗಾರಲ್ಲಿ ಏನ್ ಬೆಳೆದವನೆ ಅನ್ನೋದು ಆಗಿರ್ಬೇಕು. ಎರಡನೇದಾಗಿ ಕರೋನಾ ಟೈಮಲ್ಲೆಲ್ಲ ನೋಡುವ ಈ ಹೂ ಬೆಳೆದರು, ಕೆಲವು ತರಕಾರಿ ಬೆಳೆದರು, ಇಂಥವ್ರಿಗೆಲ್ಲವ ಇಷ್ಟಿಷ್ಟು ದುಡ್ಡು ಅಂತ ಕೊಟ್ರು ಅಲ್ವಾ. ಅದು ಯಾಕೆ ಅಂತ ಅಂತಂದ್ರೆ ಹೂವು ಅಂತವೆಲ್ಲ ಇಟ್ಟು ಮಾಡಂತದಲ್ವಲ್ಲ ತರಕಾರಿ ಇವೆಲ್ಲವ ಭಾರಿ ಕಷ್ಟ ಅವು. ಯಾಕೆ ಅಂತಂದ್ರೆ ಇಟ್ಕೊಳಕ್ ಹಾಕಲ್ಲ, ಏನ್ ಒಂದು ದಿವಸ ಇಟ್ಕೊಳಕ್ ಹಾಕಲ್ಲ. ಇವ ಸಾಯಂಕಾಲ ಮಕ್ಕು ಇದ್ರೆ ಬೆಳಗ್ಗೆ ಹೂವಾಗಿರ್ತದೆ, ಸಾಯಂಕಾಲಕ್ಕೆ ಬತ್ ಹೋಗಿರ್ತದೆ. ಬೆಳೆ ಸಮೀಕ್ಷೆ ಇದ್ರಲ್ಲಿ ನೋಡ್ತಾರೆ ಈ ಮೀನಕ್ಕೇನ್ ಹೂವು ಹಾಕಿದ್ಲೋ ಇಲ್ವೋ, ಶಂಕರಣ್ಣ ಏನ್ ತರಕಾರಿ ಬೆಳೆದಿದ್ನೋ ಇಲ್ವೋ ಅಂತ ಹೇಳ್ಬಿಟ್ಟು, ಬೆಳೆದಿದ್ರಷ್ಟೇ ನಿಮ್ಮ ಅಕೌಂಟಿಗೆ ದುಡ್ಡು ಬರ್ತದೆ, ಇಲ್ಲ ಅಂತ ಅಂದ್ರೆ ಬರೋದಿಲ್ಲ. ಹಂಗೆ ಆ ಅಂದಾಜ್ ಮಾಡಕ್ಕೂ ಕೂಡ ಇದು ಅನುಕೂಲ ಆಗುತ್ತೆ. ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಬೆಳೆ ನಷ್ಟ ಆಗ್ಬಿಡ್ತಪ್ಪ. ಆ ಹಿಂದೆಲ್ಲ ನಾವು ಮಾತಾಡ್ತಿದ್ವಲ್ಲ ಈ ಆನೆಕಲ್ ಬಂದು ಅತಿವೃಷ್ಟಿ ಆಯ್ತು, ಅತಿವೃಷ್ಟಿ ಆಯ್ತು, ಏನಾದ್ರು ಕ್ಲೌಡ್ ಬಸ್ಟ್ ಅಂತ ಹೇಳ್ಬಿಟ್ಟು ಮೇಘಸ್ಫೋಟ ಅಂತ ಹೇಳ್ಬಿಟ್ಟೆಲ್ಲ ಮಾತಾಡ್ತಿದ್ವಲ್ಲ, ಅಂತದಾದಾಗ್ಲೂ ಕೂಡ ನೋಡ್ತಾರೆ. ಈಗ ನಂದು ಆಗೈತೆ ಅಂತ ಕಂಪ್ಲೇಂಟ್ ಕೊಟ್ಟಾಗ ನೀನು ಇಂಥ ಸರ್ವೆ ನಂಬರ್ ಯಾರ ಹೆಸರಲ್ಲೈತೆ? ಶಂಕರಣ್ಣ ಹೆಸರಲ್ಲೈತಾ? ಶಂಕರಣ್ಣ ಹೆಸರಲ್ಲಿದ್ರೆ ಇವನು ಏನ್ ಬೆಳೆದಿದ್ದ ಈ ಹಂಗಾಮ್ನಲ್ಲಿ? ಅದಕ್ಕನುಗುಣವಾಗಿ ಕೊಡ್ತಾರೆ ಪರಿಹಾರವ. ಆಮೇಲೆ ಈಗ ಎಲ್ಲ ಬೆಳೆ ವಿಮೆ ಎಲ್ಲ ಕಟ್ಟಿದ್ರಲ್ಲ, ಅದು ಅಷ್ಟೇ. ಈಗ ಬೆಳೆ ಸಮೀಕ್ಷೆನಲ್ಲಿ ಅಂತ ಬೆಳೆ ಇರ್ಬೇಕು ನಿಮ್ದು ಬೆಳೆದವ್ರೆ ಅಂತ ಹೇಳ್ಬಿಟ್ಟು, ಅಂತದಿದ್ರು ಮಾತ್ರ ಅವರು ಏನಾದ್ರು 4 ದಿವಸ ನಷ್ಟ ಇಷ್ಟ ಆದ್ರೆ ಅದಕ್ಕೆ ಪರಿಹಾರ ಕೊಡೋದು, ಇಲ್ಲ ಅಂತ ಅಂದ್ರೆ ಕೊಡೋದಿಲ್ಲ. ಇಷ್ಟೆಲ್ಲ ಅನುಕೂಲ ಐತ್ ನೋಡಪ್ಪ ಇದ್ರಲ್ಲಿ. ಹಂಗಲ್ಲ ಅಣ್ಣ, ಈಗ ನನಗೆ ಅನಿಸ್ತಿರೋದು ಈಗ ನಾವ್ ಯಾವ್ದೇ ಬೆಳೆ ಬೆಳೆದಿದ್ರು ಆ ಬೆಳೆನ ಈ ಬೆಳೆ ಸಮೀಕ್ಷೆ ಒಳಗೆ ಒಳಪಡಿಸ್ಬೇಕಾ? ಏ ಎಲ್ಲದ್ನು ನೀನ್ ಜೀರಿಗೆ ಸಾಸಿವೆ ಬೆಳೆದಿದ್ರು ಒಳಪಡಿಸ್ಬೇಕು. ಯಾಕಂದ್ರೆ ನೀನ್ ಏನ್ ಬೆಳೆದಿದ್ಯಾ ಅಂತ ಬೇಕಲ್ಲ ಒಂದ್ ದಾಖಲಾತಿ ಬೇಕಲ್ಲ. ಇನ್ನೊಂದು ನಾನು ಅದಕ್ಕೇನಾದ್ರು ಇಷ್ಟೇ ವಿಸ್ತೀರ್ಣದಲ್ಲಿ ಬೆಳೆದಿರ್ಬೇಕು ಹಂಗೆ ಅಂತೇನಾದ್ರು? ಹಂಗೇನಿಲ್ಲ, ನಿನ್ ಎಷ್ಟಿರ್ತದ ಅಷ್ಟ್ರಲ್ಲಿ ನೀನ್ ಏನಾರು ಹಾಕಳಪ್ಪ. ಆಮೇಲೆ ಹೆಂಗೆ ಅಂತ ಅಂದ್ರೆ ಸರ್ಕಾರದ ಎಷ್ಟು ಒಳ್ಳೆ ಯೋಚನೆ ಮಾಡ್ತಾರೆ ಅಂತ ಅಂದ್ರೆ, ಈಗ ನೀನೇನ್ ಬರೀ ಹೊಲ ಅಂತ ಅಂದ್ರೆ ಆಲೂಗಡ್ಡೆ ಅಂತಂದ್ರೆ ಬರೀ ಆಲೂಗಡ್ಡೆನೆ ಹಾಕ್ತೀಯ, ಅದ್ರೊಳಗೆ ಬೀನ್ಸ್ ಹಾಕ್ತೀಯ, ಮೂಲಂಗಿ ಹಾಕಿರ್ತೀಯ, ಸಾಸಿವೆ ಹಾಕಿರ್ತೀಯ, ಸುತ್ತಲೂ ಒಂದಷ್ಟು ಹಳ್ಳ ಹಾಕೊಂಡಿರ್ತೀಯ, ಇವೆಲ್ಲ ಬೇಕಾದ್ರೆ ಅದ್ನ ಮಾಡ್ಕೋತಾರೆ. ಅಂದ್ರೆ ನಾನೀಗ ಒಂದ್ 10 ಕ್ವಿಂಟಲ್ 20 ಕ್ವಿಂಟಲ್ನಲ್ಲಿ ಒಂದ್ ಆಲೂಗಡ್ಡೆ ಹಾಕಂದು ಅದ್ರ ಒಳಗಡೆಗೆ ಈ ತರಕಾರಿ ಅವು ಹಾಕಂದ್ರೆ ಅದು ಸಮೀಕ್ಷೆಗೆ ಬರ್ತದೆ, ಮಿಶ್ರ ಬೆಳೆ ಅಂತ ಮಾಡ್ಬಿಡ್ತಾರೆ. ಈಗ ಏಕ ಬೆಳೆ ಬೇರೆ ದಿನ ಆಲೂಗಡ್ಡೆ ಹಾಕಿದ್ರೆ ಈಗ ಬತ್ತೊಳಕೆ ಏನಾಗ್ತೀಯಪ್ಪ, ಅದ್ ಹೆಂಗ ಹಾಕಾಯ್ತದೆ ಅಲ್ವಾ, ಹಾಕಿದ್ರೆ ಬರೋದು ಇಲ್ಲ ಅದು. ಹೌದೌದು ಅಲ್ವಾ, ಆ ಕಾರಣಕ್ಕೆ ಭತ್ತ ಏಕ ಬೆಳೆ, ಇದು ಏಕ ಬೆಳೆ ಅಂತ ಅವರು ಅದರಲ್ಲಿ ದಾಖಲಾತಿ. ನಿನ್ ಗೆಂಡೆ ಹಾಕಿದಿ ಅಥವಾ ರಾಗಿ ಹಾಕ್ಬಿಟ್ಟು, ರಾಗಿ ಜೊತೆಗೆ ನೀನು ಒಂದಷ್ಟು ತೊಗರಿನವೆ ಈ ಅವರೇನು ಹಾಕೊಂಡ್ರೆ ಇದು ಮಿಶ್ರ ಬೆಳೆ ಪದ್ಧತಿ. ರಾಗಿ ಒಳಗಡೆ ಮಿಶ್ರ ಬೆಳೆ ಆಗಿ ಅವರೇ ಹಾಕೊಂಡವನೆ, ಶಂಕರಣ್ಣ ಹುಚ್ಚಳ ಹಾಕೊಂಡವನೆ, ತಡ್ನಿ ಹಾಕೊಂಡವನೆ, ಹುಳ್ಳಿನು ಬಿತ್ತವನೆ, ಇವೆಲ್ಲಾನು ಬೆಳ್ಕೊತಾರೆ. ನೀನ್ ಬರೀ ಎರಡೆರಡು ಬೆಳೆ ಹಾಕೊಂಡಿದ್ರೆ ಈಗ ಆರಾರು ಸಾಲಿಗೆ ಬರೀ ನೀನು ಜೋಳದೊಳಿಕೆ ತೊಗರಿ ಹಾಕೊಂಡಿರ್ತೀಯಪ್ಪ, ಬೇರೆ ಬರಕ್ಕೆಲ್ಲ ಜೋಳ ಬೆಳ್ಕೊಬಿಡ್ತದೆ, ನೆರಳಾಯ್ತದೆ ಅಂತ ಹೇಳ್ಬಿಟ್ಟು ಅವಾಗ ಬರೀ ಅದು ದ್ವಿಬೆಳೆ ಪದ್ಧತಿ ಅಂತ ಹೇಳ್ಬಿಟ್ಟು ಎರಡೇ ಬೆಳೆ ಅಂತ ಹೇಳ್ಬಿಟ್ಟು ಅದನ್ನು ನಮೂದು ಮಾಡ್ಕೋತಾರೆ. ಈ ಬಹಳ ಇಂಪಾರ್ಟೆಂಟ್ ಅಂತ ಅಂದ್ರೆ ಈ ನಮ್ಮ ಮೀನಕ್ ಬೇರೆ ಬ್ಯಾಂಕ್ ಹೋಗಿ ಹೋಗಿ ಬರ್ತಿರ್ತಾಳ ಅವಾಗ ಅವಾಗ, ಅದೇನ್ ಯಾವ ಸಾಲ ತಗೋತಾಳೋ ಏನೋ ಒಂದು ಗೊತ್ತಿಲ್ಲ. ಸಾಲ ತಗೊಳಕಲ್ಲ, ಮನೇಲಿ ಇಟ್ಟಿರೋದು ಗಂಡಂಗ್ ಗೊತ್ತಾಗ್ಬಿಡ್ತು, ಇಡಕ್ ಹೋಗೋದಷ್ಟೇ. ಈ ನಾವಂತೂ ಸಾಲ ತಗೊಳ್ಳೇಬೇಕು, ಕಳ್ಳರು ಕೇಳಿಸ್ಕೊಬಿಟ್ರೆ ನೀವ್ ಹೇಳೋ ಮಾತಿಗೆ ಕಳ್ಳರು ಕೇಳಿಸ್ಕೊಂಡ್ರೆ ನಿಮ್ ಮನೆಗೆ ಬರಕಲ್ಲ ಬಿಡು, ಯಾಕೆ ಅಂತ ತಾಣೋಗ ಹಂಗಾಗಿ ಮನೆಗೆ ಬರಕಲ್ಲ, ಏನು ವ್ಯವಸ್ಥೆ ಮಾಡ್ಬೇಡ ಮೀನಕ್ಕ. ನೀನು ಆ ಬೆಳೆ ಸಾಲ ತಗೊಳ್ಳುವಾಗ್ಲೂ ಕೂಡ ಆ ಬ್ಯಾಂಕ್ ತರ ನೋಡ್ತಾರೆ, ಇದ ಶಂಕರನ್ ಏನ್ ಬೆಳೆದವನೆ, ಈ ಸರ್ವೆ ನಂಬರ್ ಏನ್ ಬೆಳೆದವನೆ. ಈಗ ಶುಂಠಿಗೆಲ್ಲ ಜಾಸ್ತಿ ಕೊಡ್ತಾರ ಪಲ್ಲೋನ, ಖರ್ಚು ಜಾಸ್ತಿ ಬರ್ತದೆ, ಯಾಕೆ ಅಂತ ಕಳೆ ತೆಗಿಸ್ಬೇಕು, ಪ್ರತಿಯೊಂದು ಕೆಲಸಗಳು ತಗ ಒಸಿ ದುಡ್ಡ ಬೇಕಾ ಅದಕ್ಕೆ, ಮತ್ತೆ ಇದೆಲ್ಲ ಹೊಡಿಬೇಕಲ್ಲ, ಔಷಧಿ ಪೋಸ್ಟೆಲ್ಲ ಹೊಡಿಬೇಕಲ್ಲ, ಅದಕ್ಕೋಸ್ಕರ ಅದಕ್ಕೆ ಜಾಸ್ತಿ ಕೊಡ್ತಾರೆ, 60,000 ರೂಪಾಯಿ ಕೊಡ್ತಾರಂತೆ ಎಕರೆಗೆ. ಆ ಶುಂಠಿ ಬೆಳೆದವನೆ ಅಂತ ಹೇಳ್ಬಿಟ್ಟು ಬೆಳೆ ಸಮೀಕ್ಷೆಯಲ್ಲಿ ನಮೂದಾಗಿದ್ರೆ ನಿನಗೆ 60,000 ರೂಪಾಯಿ ಕೊಡೋದು ಇಲ್ಲ ಅಂತ ಅಂದ್ರೆ ಇಲ್ಲ ಇಲ್ಲ. ಆಮೇಲೆ ಆಗ್ಲೇ ಒಂದ್ ಒಳ್ಳೆ ಪ್ರಶ್ನೆ ಕೇಳಿದ್ಲು ಯಾರೋ ನಮ್ಮ ಮೀನಕ್ಕ, ಏನು ಈಗ ನಮ್ಗೆ ಹೇಳ ಬರ್ತಾರೋ ಹೇಳದ ಕೇಳದ ಬರ್ತಾರೋ ಅಂತ ಹೇಳಿ, ಅವರು ಹೇಳಾರು ಬರ್ಲಿ ಹೇಳದ ಕೇಳದ ಯಾರು ಬರ್ಲಿ ಮೀನಕ್ಕ, ನೀನ್ ಮಾಡ್ಬೇಕಾಗಿರೋದೇನು ಅಂತ ಅಂದ್ರೆ, ಈ ಮುಂಗಾರಲ್ಲಿ ನಾನು ಏನ್ ಬೆಳೆದಿದ್ದೀನಿ ಅನ್ನೋದು ಸರಿಯಾಗಿ ಬೆಳೆ ಸಮೀಕ್ಷೆ ಮಾಡೋರೋ ಇಲ್ವೋ ಅಂತ ಹೇಳ್ಬಿಟ್ಟು ನೋಡ್ಕೋಬೇಕು ಒಂದ್ಸರಿ. ಈಗ ಬೆಳೆ ದರ್ಶಕ್ ಅಂತ ಹೇಳ್ಬಿಟ್ಟು ಒಂದ್ ಆಪ್ ಮಾಡೋರೆ, ಅದೆಲ್ಲ ನಾನು ಆಮೇಲೆ ನಿಮ್ಗೆ ಡೌನ್ಲೋಡ್ ಮಾಡ್ಕೊಡ್ತೀನಿ, ಮೊಬೈಲ್ಗಳವಲ್ಲ ಡೌನ್ಲೋಡ್ ಮಾಡ್ಕೊಟ್ರೆ, ಈಗ ಮೀನಕ್ಕ ಜಮೀನಲ್ಲಿ ಇಂತ ಸರ್ವೆ ನಂಬರ್ ಅಲ್ಲಿ ಏನೇನ್ ಬೆಳೆದವ್ರೆ ಅಂತ ಸರಿಯಾಗಿ ಅದ ದಾಖಲಾತಿ ಮಾಡೋರು ಇಲ್ವೋ ಚೆಕ್ ಮಾಡ್ಕೋಬೇಕು. ಎಲ್ಲ ಕನ್ನಡದಲ್ಲೇ ಇತ್ತೈತೆ ತಾನೆ, ಕನ್ನಡದಲ್ಲೇ ಇರ್ತದೆ ಎಲ್ಲ, ಕನ್ನಡದಲ್ಲೇ ಅಲ್ವಾ. ಇಂಗ್ಲಿಷ್ ಅಲ್ಲಿ ಇದ್ರೆ ನಾನು ಇದನ್ನ ಬಿಡು, ನೀನ್ ಯಾಕೆ ವ್ಯವಸ್ಥೆ ಮಾಡ್ತೀಯ, ಅದ್ ಸರಿಯಾಗೈತೋ ಇಲ್ಲ ಅಂತ ನೋಡ್ಕೋಬೇಕು ಶಂಕರಣ್ಣ. ಅಲ್ಲಿ ಯಾರು ತಪ್ಪಾಗಿದ್ರೆ ನಾಳೆ ದಿವಸ ಮತ್ತೆ ಹೆಚ್ಚು ಕಮ್ಮಿ ಆಯ್ತದೆ. ನಿಮ್ ಬ್ಯಾಂಕ್ ಲೋನ್ ಹೋದ್ರೆ ಹಾಕೊಂಡು ಅಲ್ಲಿ ಹುಳ್ಳಿ ಅಂತ ಆಗಿದ್ರೆ ನಿನ್ಗೆ 5,000 ಕೊಡೋದು ಲೋನ್, ನೀನ್ 60,000 ಕೊಡ್ತಾರೆ ಅಂತ ಅನ್ಕೊಂಡು ಕಂತ ಕಟ್ಕೊಂಡು ಹೋಗ್ತೀಯ. ಅಲ್ಲ ಇಲ್ಲಿ ಮೊದ್ಲು ನಾವು ಎಚ್ಚರ ಆಗ್ಬೇಕು, ಅಂದ್ರೆ ಒಂದು ನಾನ್ ಬೆಳ್ದಿರ್ಬೇಕು, ಹೌದು, ಎರಡನೇದು ಅದ್ ಮಾಡೋರಲ್ಲ ಅಂತ ನಾನ್ ಗಮನಿಸ್ಬೇಕು, ಆಮೇಲೆ ಬೇಕಾದ್ರೆ ಅದನ್ನ ಹೋಗ್ಬಿಟ್ಟು ಬ್ಯಾಂಕ್ ಅಲ್ಲಿ ವಿಚಾರ ಮಾಡ್ಕೊಂಡ್ರೆ ನಮಗೆ ಸರಿಯಾಗಿ ಮಾಹಿತಿನೂ ಸಿಗ್ತದೆ, ಲೋನು ಸಿಗ್ತದೆ ಅಲ್ವಾ. ಹೌದು ಅದ್ ಸರಿ ಅಣ್ಣಯ್ಯ. ಈಗ ಹೆಂಗೋ ಈ ಸಮೀಕ್ಷೆ ಬಗ್ಗೆ ಸುಮಾರು ಹೇಳ್ದೆ, ಆಯ್ತಾ, ಏನೆಲ್ಲ ಡೌಟ್ ಇತ್ತು ಎಲ್ಲ ಕ್ಲಿಯರ್ ಆದಂಗ ಆಯ್ತು. ಈಗ ನೇನು ಗೆಂಡೆ ಆಗ್ಲೇ ಬರಕ್ ಆಯ್ತಪ್ಪ, ಈಗ ನಾನೇನು ಮಣ್ಣು ಕೊಡೋಣ ಅಂತಿದ್ದೆ, ಈ ಮಳೆ ಬೇರೆ ಹಿಂಗ ಆಡ್ತೈತಿ, ಏನ್ ಮಾಡ್ಲಿ ನೀನು ನೋಡಿ ಇಷ್ಟೊತ್ತಿ ಕೊಡ್ಬೇಕಾಯ್ತು. ನೀನ್ ಹಿಂಗೆ ಅಪ್ಪ ದಿನ ನೆಂಟರ ಮನೆಗೆ ಹೋಗ್ಬಿಟ್ಟು ನಾಲ್ಕು ದಿವಸ ಕೂತ್ಕೋತೀಯ, ಇಲ್ಲಿ ಬೆಳೆ ಆಗ್ಬೇಕು ಅಂತಂದ್ರೆ ಹೆಂಗಾಯ್ತದೆ. ಈಗ ನೀ ಕಾಣಂಗಯ್ಯ, 2 ವಾರದಿಂದ ಮಳೆ ಇತ್ತಿಲ್ಲ, ಭೂಮಿ ಒಳ್ಳೆ ಕಲ್ಲಾದಂಗ ಆಗಿತ್ತು, ಎಲ್ಲಿ ನೇಗ್ಲಿ ಇಳಿಸಕಾಯ್ತಿತ್ತ. ಅದಕ್ಕೆ ನೀನ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಮೊದಲನೇ ದಿವಸ ಮಳೆ ಬತ್ತಲ್ಲ, ಬೆಳಗ್ಗೆಲ್ಲ ಆರ್ ಕಟ್ಕೊಂಡು 5 ಗಂಟೆಗೆ ನೀನೊಂದ್ 8:00-9:00 ಮುಗಿಸ್ಬಿಡ್ಬೇಕಾಯ್ತು ಕೆಲಸ. ಅದು ಏನಾಗ್ಬಿಡ್ತು ಗೊತ್ತಾ, ಊರಲ್ಲಿ ಮಳೆ ಬಂದಾಗ ನಾನ್ ನೆಂಟರ್ ಬಂದಿದ್ದೆ, ಆಯ್ತಾ, ಒಂದೆರಡು ದಿನ ಮಳೆ ಬತ್ತು ಬಿಡುವಾಯ್ತದೆ ಅಂತ ಬರೋದ್ರೊಳಗೆ ಹೊಲಕ್ಕೆ ಇಳಿಯಕಾಯ್ತಲ್ಲ, ಹಂಗ ಆಗ್ಬಿಟ್ಟೈತಲ್ಲ. ಯಾಕೆಂತಂದ್ರೆ ಕುಂಟೆ ಅಂತ ಹೊಡೆದಿದ್ಯಪ್ಪ, ಹಾಗೈತೆ ಕುಂಟೆ ಹೊಡೆದು ಜೋಡ ಗುಂಟೆ ಕಟ್ಕೊಂಡು ಮಣ್ಣು ಕೊಟ್ಟಿದ್ಯಲ್ಲ. ಅಂದ್ರೆ ಎಷ್ಟು ಏರ್ ಆದಂಗ ಆಯ್ತಾ ಮಣ್ಣು, ಈಗ ಏನಿಲ್ಲ, ಈಗ ನಿನ್ನೆ ಮಣ್ಣಿಂದ ಸ್ವಲ್ಪ ಹುಳವಾಗೈತೆ, ಆಯ್ತಾ, ಇನ್ನೇನ್ ನಾಳೆವರೆಗೂ ನೀನು ವೇಟ್ ಮಾಡ್ಬಿಟ್ರೆ ಆರಾಮಾಗಿ ಮಣ್ಣು ಕೊಡ್ಬೋದು. ಹಂಗಲ್ಲ ಕಣಪ್ಪ, ಈಗ ನೀ ಕೇಳಂಗಯ್ಯ, ರೇಡಿಯೋದಲ್ಲಿ ಆ ಟಿವಿನಲ್ಲಿ ಎಲ್ಲ ಬರ್ತದೆ, ಅದೇನೋ ರೆಡ್ ಅಲರ್ಟ್ ಆರೆಂಜ್ ಅಲರ್ಟ್ ಏನ್ ಬಹಳ ಸುರಿತದಂತಲ್ಲ ಮಳೆ ಮುಂದಿನ ವಾರದಲ್ಲೂ ಸುರಿತದೆ ಇಲ್ಲಂತೂ ಇಲ್ವೇ. ಈಗ ನೀನು ಏನ್ ಮಾಡೋದು ಅಂತ ಅಂದ್ರೆ, ರೆಡ್ ಆರೆಂಜ್ ಎಲ್ಲ ಬರೋದ್ರೊಳಗಡೆ ಮಣ್ಣು ಕೊಡ್ಕೋಬೇಕು ನೀನು. ಈ ಕಡೆ ಅಂತ ಅಂದ್ರೆ ಗೆಂಡೆಲ್ಲ ಹಸರಾಯ್ತ ನೋಡು. ಅಲ್ಲ, ಹಸರಾಗಕ್ ಮುಂಚೆ ಮಣ್ಣು ಕೊಡ್ಬೇಕು ಅಂತ ಹೇಳ್ತಿದ್ಯಾ, ಹೊಲದೊಳಗೆ ಇಳಿಸಕ್ ಆಯ್ತಿಲ್ಲ, ಪೂರ್ತಿ ಕಾಲ್ಗೆ ಇದು ಅಂಟ್ಕೊತೈತೆ ಮಣ್ಣು, ಇನ್ ನೇಗ್ಲಲ್ಲಿ ಎಲ್ಲಿ ಏರ್ತದ ಮಣ್ಣು ಮೇಲೆ. ಈಗ ನೆನ್ನೆ ಮೊನ್ನೆ ಬಿಸಿಲು ಬಿದ್ದೈತಲ್ಲಪ್ಪ, ಆ ಬಿಸಿಲು ನೀನು ನಾಳೆ ಸರಿ ಆಯ್ತದೆ, ಆಯ್ತಾ, ಬೇಕಾರೆ ಜೋಡಿ ನೇಗ್ಲು ಕಟ್ಕೊಬಿಡೋಣ, ನಾನು ಬರ್ತೀನಿ, ಇಬ್ರು ಹೊಡ್ಬಿಡೋಣ, ಬೇಗ ಆಗೋಯ್ತದೆ. ಬೆಳಗ್ಗೆ ಒಂದು 6 ಗಂಟೆಗೆ ಬೆಳಕಾದ ತಕ್ಷಣ ಹೋಗ್ಬಿಟ್ರೆ ಏ 8:00-8:30 ಮುಗಿಸ್ಕೊಂಡು ಬಂದು ಮನೇಲಿ ತಿಂಡಿ ತಿನ್ಬೋದಪ್ಪ. ಅಲ್ಲ ಸರಿ, ಮತ್ತೆ ಹೊತ್ತಾರನೇ ಕಟ್ಬಿಟ್ರೆ ಬೇಗ ಆಯ್ತದೆ. ಇರ್ತದೆ. ಈಗ ಒಟ್ಟು ನಮ್ಗೆ ಹೊಳವಾದ್ರೆ ಸಾಕಾಗೈತೆ ಒಂದು. ಎರಡನೇದು ಹಸಿ ಮಣ್ಣು ತೇವಾಂಶ ಇಳಿಬೇಕಲ್ಲ ಹಂಗಾಗಿ. ಆಮೇಲೆ ಈಗ ಈ ಗೆಂಡೆ ಹಸರಾಗ್ಬಿಟ್ರೆ ಏನ್ ಮಾಡ್ತೀಯ? ಅದೇ ಈಗ ಗೆಂಡೆ ಹಸರಾಗ್ದಂಗ್ ನೋಡ್ಕೋಬೇಕು. ಗೆಂಡೆ ಯಾಕೆ ಹಸರಾಯ್ತದೆ ಅಂತ ಅಂದ್ರೆ ಶಂಕರಣ್ಣ, ಈ ಗೆಂಡೆ ಬೆಳಿತಾ ಇರ್ತದಲ್ಲ, ಬೆಳವಣಿಗೆ ಹಂತದಲ್ಲಿ ಬಿಸಿಲಿಗೆ ಏನಾದ್ರೂ ಕಾಣಿಸ್ಕೊಬಿಡ್ತು ಅಂತ ಅಂತ ಅಂದ್ರೆ, ಅಲ್ಲಿ ಈ ಫೋಟೋಸಿಂಥೆಸಿಸ್ ಅಂತಾರಲ್ಲ, ಫೋಟೋಸಿಂಥೆಸಿಸ್ ಅಂತ ಅಂದ್ರೆ ಆಹಾರ ತಯಾರ ಮಾಡ್ಕೊತದ ಗಿಡ. ಆ ಗೆಂಡೆ ಮೇಲೆ ಬಿದ್ದಿದ್ದನ್ನು ಅದು ಕೂಡ ತಯಾರು ಮಾಡ್ಕೊಬಿಡ್ತದೆ, ಹಸರಾಗ್ಬಿಡ್ತದೆ. ಈ ಹಸರು ಎಷ್ಟು ಡೇಂಜರ್ ಅಂತ ಅಂದ್ರೆ ಶಂಕರಣ್ಣ, ಈ ಇದ ಮಾರಕ್ಕೂ ಹಾಕಲ್ಲ, ಹಾಕಲ್ಲ ಯಾರು, ಯಾಕೆಂತಂದ್ರೆ ಅದು ಕೈಯಾಗಿರ್ತದೆ, ಮನೇಲಿ ತಿನ್ನಕ್ಕೂ ಹಾಕಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂತ ಅಂದ್ರೆ, ಈ ಹಸರಾದವೆಲ್ಲನು ತಾಂಡೋಗ್ ತಿಪ್ಪಕ್ಕೆ ಸುರಿತಾರೆ ಗೊಬ್ಬರ ಆಗ್ಲಿ ಅಂತ ಹೇಳ್ಬಿಟ್ಟು. ಮಟ್ಟು ಇರ್ತದೆ ಯಾಕೆಂದ್ರೆ ಕಷ್ಟಪಟ್ಟು ಬೆಳೆದಿರ್ತೇವೆ ಅಲ್ವಾ, ಅದಕ್ಕೋಸ್ಕರ ಕರೆಕ್ಟ್ ಆಗಿ ಟೈಮ್ಗೆ ಮಣ್ಣು ಕೊಡಬೇಕು. 30-40 ದಿವಸದಲ್ಲಿ ಮಣ್ಣ ಏರಿಸಲೇಬೇಕು, ಇಲ್ಲ ಅಂತ ಅಂದ್ರೆ ಅದು ಇದಾಗ್ಬಿಡ್ತದೆ, ಏನಾಗ್ಬಿಡ್ತದೆ, ಹಸರಾಗ್ಬಿಡ್ತದೆ. ಹಸರು ಯಾರಿಗೂ ಅಲ್ಲ, ನಮಗೂ ಅಲ್ಲ, ಕೊಂಡರ್ಗೂ ಅಲ್ಲ, ಯಾರಿಗೂ ಅಲ್ಲ, ಬರೀ ತಿಪ್ಪಲ ಇದಾವೆ. ಅದಕ್ಕೋಸ್ಕರ ಕರೆಕ್ಟ್ ಆ ಟೈಮ್ಗೆ ಕೊಡ್ಬೇಕು ಮಣ್ಣ. ಮಣ್ಣು ಕೊಟ್ಟಿದ್ದೀನಿ ಅಂತ ಅನ್ಕೊಂಡು ಸುಮ್ಮನೆ ಕುತ್ಕೊಳಕ್ ಹೋಗ್ಬಾರ್ದು. ಯಾಕೆ ಅಂತ ಅಂದ್ರೆ, ಈಗ ಹಾಸನದಲ್ಲಿ ಈ ಮಳೆಗಾಲದಲ್ಲಿ ಗೆಂಡೆ ಬೆಳೆಯೋದು, ಹೌದೌದೌದು, ಮುಂಗಾರು ಮಳೆಯಲ್ಲಿ ಗೆಂಡೆ ಬೆಳೆಯೋದು ಇಡೀ ದೇಶದಲ್ಲಿ ಇಲ್ಲೇ ಬೆಳೆಯೋದು, ಇಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಅಲ್ಲಪ್ಪ ಮುಂಗಾರು ಟೈಮಲ್ಲಿ. ಈ ಮಣ್ಣು ಕೊಟ್ಟಿದ್ರು ಈ ಮಳೆ ಬಿದ್ದು ಬಿದ್ದು ಬಿದ್ದು ಮಣ್ಣೆಲ್ಲ ಕೆಳಗಡೆ ಕುಸ್ಬಿಡ್ತದೆ, ಅಂದ್ರೆ ಹಗುರವಾಗಿರ್ತದೆ, ಕೆಳಗಡೆ ಇಳ್ಕತ್ತದೆ, ಇಲ್ಲ ಅಂತಂದ್ರೆ ಹಂಗೆ ಕುಸ್ಬಿಡ್ತದೆ. ಈ ಮಳೆ ಜಾಸ್ತಿ ಆಗಿ 30 ದಿವಸಕ್ಕೆ ಬೆಳೆಯಾಕ ನಾನು ತಲೆ ಕೆಡಿಸ್ಕೋಬೇಕು ಅಂತ ಸುಮ್ಮನೆ ಕೂತ್ಕೊಳ್ಳೋದ. ಕರೆಕ್ಟ್ ಆಗಿ ಎಲ್ಲ ಮಣ್ಣು ಕೂತೈತೋ ಇಲ್ಲ ಇಳಿದೈತೋ ಅಂತ ನೋಡ್ಬೇಕು. ಒಂದ್ ವೇಳೆ ಇಳಿದ್ರೆ ಶಂಕರಣ್ಣ, ಒಂದ್ ಗುದ್ಲಿ ತಗೊಂಡೋಗ್ಬಿಟ್ಟು ಮಣ್ಣ ಒಂಚೂರು ಲೂಸ್ ಮಾಡ್ಕೊಂಡು ಎಲ್ಲೆಲ್ಲಿ ಗೆಂಡೆ ಕಾಣಿಸ್ತಾವ ಅಲ್ಲೆಲ್ಲ ಮಣ್ಣ ಎರಕ್ಬೇಕು, ಇಲ್ಲ ಅಂತಂದ್ರೆ ಎಲ್ಲ ಹಸರಾಗದೆ. ಆಮೇಲೆ ಇಷ್ಟಕ್ಕೆ ಬಿಡಂಗಿಲ್ಲ, ಈ ಗೆಂಡೆ ಕಿತ್ಬಿಟ್ಟು ಅದು ಆರಾಕ್ತಿವಿ ನೋಡು, ನಾವು ಎಲ್ಲ ರಾಶಿ ಮಾಡ್ತೀವಲ್ಲ, ಆ ರಾಶಿ ಮೇಲೂ ಕೂಡ ಬೀಳಬಾರ್ದು ಬಿಸಿಲು. ಬಿಸಿಲು ಬೀಳ್ತು ಅಂತ ಹಸರಾಯ್ತದೆ, ಮತ್ತೆ ಹಸರಾಗ್ಬಿಡ್ತದೆ, ಅದು ಹಸರಾಗದ ಕೆಲಸ ಆಗದು. ಹಂಗಲ್ಲ, ಈಗ ನಾನು ಹೇಳದೇನು ಅಂತಂದ್ರೆ, ಈಗೇನ್ ತಾಳಪ್ಪ, ಇನ್ನೊಂದು ಒಂದೊಂದೂರು ತಿಂಗಳಿಗೆ ಗೆಂಡೆ ಕೀಳ್ತೀನಿ ಅಂತ ಅನ್ಕ, ಆಯ್ತಾ, ಈ ಗೆಂಡೆ ಕಿತ್ತಿದ ಆರಾಕ್ತಿನಲ್ಲ, ಅದ್ರ ಮೇಲೂ ಬಿಸಿದ್ರು ಬಿದ್ರೂ ಹಸರಾಯ್ತವೆ, ಹಸರಾಗದಾಗದೆ, ಬಿಸಿಲು ಬೀಳಬಾರ್ದು ಅದಕ್ಕೆ. ಅದಕ್ಕೆ ಅದನ್ನ ನೆರಳಲ್ಲಿ ಇಡಬೇಕು ಯಾವಾಗ್ಲೂ, ನೆರಳಲ್ಲಿ ಇಟ್ಟರೆ ಮಾತ್ರ ಆಗೋದಿಲ್ಲ. ಈ ಗೋಲಿ ಗೆಂಡೆ ಹಸರು ಗೆಂಡೆ ಅವಲ್ಲ, ಭಾರಿ ಕಷ್ಟ ಕೊಡ್ತವೆ ಇವು, ಯಾಕೆಂತಂದ್ರೆ ಮಾರಂಗಿಲ್ಲ ಬಿಡಂಗಿಲ್ಲ, ಅದೇ ಮತ್ತೆ ಬಳಕೆನೂ ಮಾಡಂಗಿಲ್ಲ. ಇನ್ ಕೆಲವರು ದನ ಪನಿಗೆ ಅವ ಕಡಿಯೋದು ಹಾಕೋದು ಮಾಡ್ತಾರೆ, ಅದನ್ನ ಮಾಡ್ಕೋಬಾರ್ದು. ಯಾಕೆಂತಂದ್ರೆ ನಾನೊಂದು ತಿಂದು ನೋಡಿದ್ದೆ ಆಗ್ಲೇ ಬಾರಿ ವರ್ಷದಲ್ಲಿ, ವಿಷ ಅಂದ್ರೆ ವಿಷ ಆಗ್ಬಿಟ್ಟಿರ್ತದ, ಕಹಿ ಕಹಿ ಕಹಿ ಕಹಿ ಆಗಿರ್ತದೆ, ಮತ್ತೆ ವಿಷದಂಶ ಇರ್ತದಂತದ್ರಲ್ಲಿ, ಅದು ಸೇವನೆ ಮಾಡಕ್ಕೆ ಯೋಗ್ಯ ಅಲ್ಲ ಅಂತ. ನಮ್ ಜಾನುವಾರಗಳಿಗೂ ಹಾಕ್ಬಾರ್ದು, ತಿಪ್ಪಿಗೆ ಹಾಕದೆ ಸರಿ, ತಿಪ್ಪಿಗೆ ಹಾಕ್ತಾರಲ್ಲ ಅದು ಸುಮಾರು ಹೆಚ್ಚು ಕಮ್ಮಿ 5% ಬರುತ್ತಂತೆ. ಒಂದು ಒಟ್ಟಾರೆ ನಾನೊಂದು ಬೆಳೆ ತೆಗ್ದೆ ಅಂತಂದ್ರೆ 5% ಹಸರುಗೆಂಡೆ ಇರ್ತದೆ, ಹಸರುಗೆಂಡೆ ಇರ್ತದೆ, ಅದು ಹಸರುಗೆಂಡೆ ಆ ತರ ಆಗದಂಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಮಣ್ಣು ಕರೆಕ್ಟ್ ಆಗಿ ಕೊಡ್ಬೇಕು, ನೆರಳಲ್ಲಿ ಮೊಳಗಿಸ್ಬೇಕು. ಕೆಲವು ಗೆಂಡೆ ಫುಲ್ ಹಸರಾಗ್ಬಿಟ್ಟಿರುತ್ತೆ, ಕೆಲವು ಗೆಂಡೆಲಿ ಈಗ ಒಂಚೂರು ಶುರುವಾಗಿರುತ್ತೆ, ಅಂತದ್ ಬೇಕಾದ್ರೆ ಸಿಪ್ಪೆ ತೆಗ್ದು ಎರದ ಹಾಕಿ ಒಂಚೂರು ಬೇಕಾದ್ರೆ ಕಟ್ ಮಾಡ್ಬಿಟ್ಟು ಬಳಕೆ ಮಾಡಬಹುದು. ಜಾಸ್ತಿ ಆಗ್ಬಿಡ್ತಾವಲ್ಲ, 30% ಗಿಂತ ಜಾಸ್ತಿ ಆಗ್ಬಿಡ್ತು ಅಂತ ಅಂದ್ರೆ ಅದು ಬಳಕೆ ಮಾಡಕ್ ಆಗಲ್ಲ. ಯಾಕೆಂತಂದ್ರೆ ನಮ್ಗೆ ಸುತ್ತಲೂ ಹಸರು ಕಾಣದೇ ಇರ್ಬೋದು, ಬಟ್ ವಿಷ ಒಳಗಡೆ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿಬಿಟ್ಟಿರುತ್ತೆ. ಯಾಕೆಂತಂದ್ರೆ ಈ ಕಡೆ ಕಿತ್ತು ಬೇಕಾದ್ರೆ ಒಂಚೂರು ನೆಕ್ ನೋಡಿದ್ರು ಅದು ಕೈ ಕೈ ಆಯ್ತದೆ. ಅದಕ್ಕೋಸ್ಕರ ಅದು ಯಾವ ಕಾರಣಕ್ಕೂ ಬಳಸಕ್ ಹೋಗ್ಬೇಡಿ. ಬಳಸೋದ್ಕಿಂತಲೂ ಶಂಕರಣ ನಾನು ಹೇಳೋದು, ಆ ಹಸರು ಆಗ್ಲೇಬಾರ್ದು, ಆ ತರ ನೋಡ್ಕೋಬೇಕಾದ. ಈಗ ನೋಡಪ್ಪ, ನೀನು ಸುಮ್ನೆ ಹಿಂಗೆ ಮಾತಾಡಿ ಮಾತಾಡಿ ಇದ್ ಮಾಡೋದಲ್ಲ, ಹೆಂಗಿರು ಈಗ ನನ್ ಜೊತೆ ಸೇರ್ಕೊಂಡ್ ನೀನು ಆರ್ ಕಟ್ಬೇಕು ನಾಳೆ ನಾಡಿದ್ರಲ್ಲಿ ನೋಡ್ಕೋಬಿಟ್ಟು ಒಂಚೂರು ಕೈ ಜೋಡ್ಸಪ್ಪ, ಏರಾಕನ ನಾನು ಯಾವ ಕೈ ಕೊಟ್ಟಿದ್ದೀನಿ, ಹೆಂಗಿರು ನೀ ಕೈ ಕೊಡಕ್ಕಲ್ಲ, ಕೈ ಕೊಟ್ಟೆ ಕೊಡ್ತೀಯ. ಹಿಂಗೆ ಇಲ್ಲಿ ನೋಡ್ಲಿ, ನಮ್ಮ ಮೀನಕ್ಕನ ಈ ಒಂದು ಖುಷಿ ಸಂತೋಷ ಆ ಲವಲವಿಕೆ ನೋಡಿ ನೋಡಿ ಈಗ ನೆನ್ನೆ ಕಾಯಿಸಿದ್ವಿ ಅಂತ ಬೇಜಾರು ಮಾಡ್ಕೋಬೇಡ. ದಿನ ಅಣ್ಣನ ಮನೇಲೇ ತಿಂದು ಕುಡ್ದು ನಮ್ಗೆ ಬೇಸರ ಕೊಡ್ತೀಯ ಅಲ್ವಾ ಹೇಳು. ಬಿಸಿ ಬಿಸಿ ಪಲಾವ್ ಮಾಡಿದೀನಿ, ಬೆಣ್ಣೆ ಹಾಕೊಂಡು ಇಬ್ರು ಬಡೀರಂತೆ ಬನ್ನಿ. ಮೊಸರು ಗೊಜ್ಜು ಬೇಕಲ್ಲ ಅದಕ್ಕೆ ನಂಗೆ, ಮೊಸರು ಗೊಜ್ಜು ಇದೆ. ಇದುವರೆಗೂ ಅಳ್ಳಿಕಟ್ಟೆ ಪ್ರಸ್ತುತ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಪ್ರಸಾರವಾಯಿತು. ಭಾಗವಹಿಸಿದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಎಚ್ ಮೋಹನಾಕ್ಷಿ.